ದೇಶಂಗಳಿವು ಯಾವ ದೇಶಂಗಳಿವು ಯಾವ ರಾಜ್ಯಂಗಳಿವು ನೀವಿಲ್ಲಿ ನೆಲೆಯಾಗಿ ಇನ್ನೆಷ್ಟು ದಿವಸಾಗ ನೀವಿಲ್ಲಿ ನೆಲೆಯಾಗಿ ಇನ್ನೆಷ್ಟು ದಿವಸಾಗ ಯಾವ ದೇಶಂಗಳಿವು ಯಾವ ರಾಜ್ಯಂಗಳಿವು ನೀವಿಲ್ಲಿ ನೆಲೆಯಾಗಿ ಇನ್ನೆಷ್ಟು ದಿವಸ ನೀವಿಲ್ಲಿ ನೆಲೆಯಾಗಿ ಇನ್ನೆಷ್ಟು ದಿವಸ ನೀವಿಲ್ಲಿ ನೆಲೆಯಾಗಿ ಇಲ್ಲೆಷ್ಟು ದಿವಸ ರಾವಣೇಶ್ವರನೆಂಬ ರಕ್ಕಸನ ಪುರವೆಲ್ಲಿ ರಾವಣೇಶ್ವರನೆಂಬ ರಕ್ಕಸನ ಪುರವೆಲ್ಲಿ ಯಾವ ದಿಕ್ಕಿನೊಳುಂಟು ಲಂಕಾಧಿನಗರ ಯಾವ ದಿಕ್ಕಿನೊಳುಂಟು ಲಂಕಾಧಿನಗರ ಕುರುಡನ ಕೈಗೆ ಕುರುಡನ ಕೈಗೆ ಕನ್ನಡಿಯೇಕೆ ಬದಿರಗೆ ವರ ಸಂಗೀತದ ಮಾತೇಕೆ ಕನ್ನಡಿಯೇಕೆ ಬದಿರಗೆ ವರ ಸಂಗೀತದ ಮಾತೇಕೆ ಎರಡು ಕಾಲಿಲ್ಲದ ಹೆಳವಗೆ ಯಾತ್ರೆಯ ತಿರುಗಾಟದ ಸುದ್ದಿ ಏಕೆ ಎರಡು ಕಾಲಿಲ್ಲದ ಹೆಳವಗೆ ಯಾತ್ರೆಯ ತಿರುಗಾಟದ ಸುದ್ದಿ ಏಕೆ ಅಲ್ಲಲ್ಲಿ ರಾತ್ರಿ ತಿರುಗಾಡುವ ವೇಳೆ ಅಲ್ಲಲ್ಲಿ ರಾತ್ರಿ ತಿರುಗಾಡುವ ವೇಳೆ ಅಲ್ಲಲ್ಲಿ ರಾತ್ರಿ ತಿರುಗಾಡುವ ವೇಳೆ ತಿರುಗಾಡುವ ವೇಳೆ ವೇಳ್ಯದಲ್ಲಿ ಲಂಕಿಣಿ ಎಂಬ ದಾನವಿ ಬಲಿದಾತನ ತಡೆದಳು ವೇಳ್ಯದಲ್ಲಿ ಲಂಕಿಣಿ ಎಂಬ ದಾನವಿ ಬಲಿದಾತನ ತಡೆದಳು ನಿದ್ದೆ ಇಲ್ಲ ಏನೇ ನೀನಾಗೆ ನೀನು ಭೂತಂಗಳ ಹಾಗೆ ನಿದ್ದೆಯಿಲ್ಲವೇ ನಿನಗೆ ನಿದ್ದೆಯಿಲ್ಲವೇ ನಿನಗೆ ನೀನು ಭೂತಂಗಳ ಹಾಗೆ ಉದ್ದುರುಟುತನವಿದೇಕೆ ಯಾರೇ ರಾಕ್ಷಸಿ ಉದ್ದುರುಟುತನವಿದೇಕೆ ಯಾರೇ ರಾಕ್ಷಸಿ ಉತ್ತರ ಜನವೇ ರಾಕ್ಷಸಿಗೆ ನೀನು ಕಳ್ಳನಲ್ಲ ಕಾಣೆ ನಾನು ಕಳ್ಳನಲ್ಲ ಕಾಣೆ ನಾನು ಜಾಣೆ ರಾಕ್ಷಸಿ ಕೇಳೀನು ಜಾಣೆ ರಾಕ್ಷಸಿ ಕೇಳೀನು ಒಳ್ಳೆ ವಾಯು ಪುತ್ರ ಹನುಮ ಬಲ್ಲೆ ಏನೆಲೆ ಒಳ್ಳೆ ವಾಯು ಪುತ್ರ ಹನುಮ ಬಲ್ಲೆ ಏನೆಲೆ ಲಂಕಾಲಕ್ಷ್ಮಿ ತೊಲಗಿದಳು ಹಲವು ಪರಿಯಲಿ ಕಾದಿ ದಣಿದು ಲಂಕಾಲಕ್ಷ್ಮಿ ತೊಲಗಿದಳು ರಾವಣಗೆ ಬಂತು ದುರ್ದೇಶ ಎನ್ನುತ್ತಾಗ ರಾವಣಗೆ ಬಂತು ದುರ್ದೇಶ ಎನ್ನುತ್ತ ಬಳಿಕ ಹನುಮಂತ ಅನುರೂಪಿ ನೀವು ಬಂದಲ್ಲಿ ಸುಳಿದಾಡಿ ಹುಡುಕುತ್ತಿರಲು ಬಳಿಕಲ್ಲಿ ಹನುಮಂತ ಅನುರೂಪಿ ನೀವು ಸುಳಿದಾಡಿ ಹುಡುಕುತ್ತಿರಲು ಆ ತ್ರಿಣಯ ಸಖ ಮಧುಸೂದನ ಚುತ ತ್ರಿಣಯ ಸಖ ಮಧುಸೂದನ ಚುತ ತ್ರಿಣಯ ಸಖ ಮಧುಸೂದನ ಚುತ ವನಜಲೋಚನ ಎಂಬ ಜಪಗಳ ಎಣಿಪ ಶರಣರ ಶ್ರೇಷ್ಠ ವಿಭೀಷಣನ ಕಂಡ ವನಜಲೋಚನ ಎಂಬ ಜಪಗಳ ಎಣಿಪ ಶರಣರ ಶ್ರೇಷ್ಠ ವಿಭೀಷಣನ ಕಂಡ ವಿಭೀಷಣನ ಕಂಡ ಸಕ ಮಧುಸೂದನಾಚ್ಯುತ ವನಜಲೋಚನ ಎಂಬ ಜಪಗಳ ಎಣಿಪ ಶರಣರ ಶ್ರೇಷ್ಠ ವಿಭೀಷಣನ ಕಂಡ ವಿಭೀಷಣನ ಕಂಡ ಒಳಗಾದ ಬಲು ದೋಷ ಕೊಳಗಾದ ಪಾಪಿ ದಶ ಕಂಠ ಮಲಗಿದಾಕೆಯು ಇವಳು ವೈದೇಹಿ ತಾನೇ ಕಲೆಯಾಯ್ತು ರಾಘವಗೆ ಕಾಂತೆ ಇವಳಿಂದ ಕಲೆ ಆಯ್ತು ರಾಘವಗೆ ಕಾಂತೆ ಇವಳಿಂದ ಗೆಲವಿಲ್ಲ ಮುಂದೆ ಮಗೆ ಬಳಲುವುದು ವ್ಯರ್ಥ ಗೆಲವಿಲ್ಲ ಮುಂದೆ ಮಗೆ ಬಳಲುವುದು ವ್ಯರ್ಥ ಪದುಮರೇಖೆಗಳಿಲ್ಲ ಪಾದದಲ್ಲಿ ಮುಂದೆ ವಿಧವತ್ವ ತೋರುತ್ತಿದೆ ಹೆಡತಲೆಯ ಹಿಂದೆ ಮತ್ಸ್ಯಲಾಂಛನ ನೋಡೆ ಬಲ ತೊಡೆಯೊಳಿಲ್ಲ ಅಚ್ಯುತನ ಸತಿ ಇವಳು ಸರ್ವಥ ಅಲ್ಲ ಆ ಮಾರನಸ್ತ್ರಾತ್ರಾಗಿ ದಿಗೋ ಏರಿ ತಲ್ಲೆ ಮಾರನಸ್ತ್ರಾತ್ರಾಗಿ ದಿಗೋ ಏರಿ ತಲ್ಲೆ ಬಾಲೆ ತೋರೆ ಬಮ್ಮಯ್ಯ ನಾರಿಯಲ್ಲ ಮೇಲೆ ದಯ ತೋರೆ ಬಮ್ಮಯ್ಯ ದಯ ತೋರೆ ಬಮ್ಮಯ್ಯ ಕೇಳು ಕರ್ಪೂರ ಸುಗಂಧಿ ಅಲ್ಪ ಮನಸಲ್ಲ ಕೇಳು ಕರ್ಪೂರ ಸುಗಂಧಿ ತಾಗಿ ದಿಗು ಏರಿ ತಲ್ಲೆ ಬಾಲೆ ನೋರಿಯಲ್ಲ ಮೇಲೆ ದಯ ತೋರೆ ದಮ್ಮಯ್ಯ ಸರಮೇ ನೀ ಸಾಕ್ಷಿಯಾಗಿರು ಈ ಮಾತಿಗೆಲ್ಲ ಸರಮೇ ನೀ ಸಾಕ್ಷಿಯಾಗಿರು ಸುರರಿಗೆಲ್ಲ ಶ್ರೇಷ್ಠರಂತೆ ದುರದು ಅಧಿಕ ಶೂರನಂತೆ ನಿರತ ಸಿರಿವಂತನಂತೆ ಸರಮೆನಿ ಸಾಕ್ಷಿಯಾಗಿರು ಈ ಮಾತಿಗೆಲ್ಲ ಸರಮೆನಿ ಸಾಕ್ಷಿಯಾಗಿರು ಕಂಡೆಯ ಸರಮೆ ದಾನವ ಬಂದು ದಿನ ದಿನ ಕಂಡೇಯ ಸರಮೇ ದಾನವ ಬಂದು ದಿನ ದಿನ ದಂಡಿಸುತ್ತಿರುವಂಥ ಬಗೆಯ ದಿನ ದಿನ ದಂಡಿಸುತ್ತಿರುವಂಥ ಬಗೆಯ ಭಂಡಾರ ಕಸನು ಪಾಟಳದಿ ಬೇವುದಕ್ಕೆ ಭಂಡಾರ ಕಸನು ಪಾಟಳದಿ ಬೇವುದಕ್ಕಿಂತ ಕೆಂಡದಿ ಬೀಳುವುದೇ ಲೇಸು ಭಂಡಾರ ಕಸನು ಪಾಟಳದಿ ಬೇವುದಕ್ಕಿಂತ ಕೆಂಡದಿ ಬೀಳುವುದೇ ಲೇಸು ಬರುವ ನಾಳೆ ಬರುವನು ಶ್ರೀರಾಮ ಇಂದು ಬರುವ ನಾಳೆ ಬರುವನು ಶ್ರೀರಾಮ ಎಂದಾಸೆ ಮಾಡಿದೆ ನಾನು ಶ್ರೀರಾಮ ಎಂದಾಸೆ ಮಾಡಿದೆ ನಾನು ಇಂದಿಗೆ ದಿನವೆಷ್ಟು ಸಂದರು ಇಂದಿಗೆ ದಿನವೆಷ್ಟು ಸಂದರು ರಘುಕುಲ ಚಂದ್ರನ ದರ್ಶನವಿಲ್ಲ ಇಂದಿಗೆ ದಿನವೆಷ್ಟು ಸಂದರು ರಘುಕುಲ ಚಂದ್ರನ ದರ್ಶನವಿಲ್ಲ ಇನ ಕುಲದ ಸೌಭಾಗ್ಯ ಚಿಂತಾಮಣಿಗೆ ತಕ್ಕ ವನಿತೆ ಅಹುದೆಂದು ಕೊಂಡಾಡಿ ಜನಕಾತ್ ಮಜೆಯ ಮನದೊಳಗೆ ತಾನೆ ತನ್ನೊಳು ಮಾತನಾಡಿದನು ಜಾನಕಿಯು ಕೇಳುವಂತೆ ಮನದೊಳಗೆ ತಾನೆ ತನ್ನೊಳು ಮಾತನಾಡಿದನು ಜಾನಕಿಯು ಕೇಳುವಂತೆ ಮಂಗಳ ಮಹಿಮಾ ರಾಮನ ಪಾದದೆಡೆ ಇಂದ ಮಂಗಳ ಮಹಿಮಾ ರಾಮನ ಪಾದದೆಡೆ ಇಂದ ಬಂದೇನಮ್ಮ ಮಲಾಂಗ ಲಕ್ಷ್ಮಣ ದೇವ ಕಳುಗಿದ ಬಗೆಯಿಂದ ಬಂದೇ ಅಮ್ಮ ವಾತ ಸಂಭವ ನಿನ್ನ ಮಾತೆ ಅಂಜನಾ ದೇವಿ ಬಂದೇ ನಮ್ಮ ಭಾನು ಜಾತ ನಿನ್ನೊಡೆಯ ಸಂಪ್ರೀತಿಯೋ ತಳುಗಲು ಬಂದ ಚಿತ್ರಕೂಟದಲ್ಲಿ ನೀವೋ ಜಲಕ್ರೀಡೆ ಆಡುವಾಗ, ಜಲಕ್ರೀಡೆ ಆಡುವಾಗ ಆಡುವಾಗ ಎತ್ತಿ ಮುಂಗೈಯಲಿ ನಿಮ್ಮ, ಎತ್ತಿ ಮುಂಗೈಯಲಿ ನಿಮ್ಮ ಬಿಸಾಡಲು ಅತ್ತು ಬಿಸಾಡಲು ಅತ್ತು ಸರಿಯೇನಮ್ಮ ಎಂದ ರಾಮನ ಮುದ್ರೆಯುಂಗುರವ ತನ್ನಂಗೈಯೊಳಿಟ್ಟರ್ಚಿಸಿ ಸೌಂದರ್ಯಾತ್ಮನ ದಿವ್ಯ ಮೂರ್ತಿಯದರುಳ್ ಕಂಡಂತೆ ಕೊಂಡಾಡುತ್ತ ಕಂದರ್ಪಾನನ ಪಂಕಜಕ್ಕೆ ರವಿತಾ ಬಂದಂತೆ ಸಂತೋಷದ್ಯೋ ಮುಂದ ರಾಮನ ಕ್ಷೇಮ ವಾರ್ತೆಗಳನ್ನು ಕೇಳುತ್ತ ನಿಂದಿದ್ದಳು ಕ್ಷೇಮವೇನೈ ಹನುಮ ಕ್ಷೇಮವೇನೈ ಹನುಮ ನಮ್ಮವರಿಂಗೆ ಕ್ಷೇಮವೇನೈ ಹನುಮ ನಮ್ಮವರಿಂಗೆ ಕ್ಷೇಮವೇನೈ ಹನುಮ ರಾಮ ಲಕ್ಷ್ಮಣರು ರಾಜ್ಯದಲ್ಲಿ ಸುಸ್ಥಿರವಾಗಿ ಕ್ಷೇಮವೇನೈ ಹನುಮ ನಮ್ಮವರಿಂಗೆ ಕ್ಷೇಮವೇನೈ ಹನುಮ ಭೂತಳದೊಳಗೆ ಎನ್ನಂಥ ಕಡುಪಾತಕರುಂಟೆ ಹನುಮಂತ ಭೂತಳದೊಳಗೆ ಎನ್ನಂಥ ಕಡುಪಾತಕರುಂಟೆ ಹನುಮಂತ ಮಾತಾ ಪಿತರು ಬಂಧು ಬಳಗವ ಬಿಟ್ಟು ಈತರ ನಾದೇನಲ್ಲ ರಾಕ್ಷಸರ ವಿಘಾತವ ಕಂಡೆಯಲ್ಲ ಎನ್ನಯ ಪ್ರಾಣನಾತನಗಲ್ದೇನಲ್ಲ ಎನ್ನಯ ಪ್ರಾಣನಾತನಗಲ್ದೇನಲ್ಲ ಕ್ಷೇಮವೇನೈ ಹನುಮ ನಮ್ಮವರಿಂಗೆ ಕ್ಷೇಮವೇನೈ ಹನುಮ ಹನುಮನ ಕೈಯೊಳು ಚೂಡಾಮಣಿಯನು ತಾನೀವು ತತಿ ಭರವಸೆಯಿಂದ ಮನಸ್ಸಿನೊಳಿದ್ದುದನೆಲ್ಲವ ನೆನೆಸುತ್ತ ಪೇಳ್ದಳಂದು ಕಾಂತೆ ಮಾರುತಿಯೊಡನು ಕರದೊಳ್ಳು ಪರಶು ಪಾಶಾಶರನಿಗೆ ಅರುಜಿ ಭಕ್ತರ ಮೊರೆ ಹೋಗಿ